ಕಲಬುರಗಿ ತಾಲೂಕಿನ ಸಾವಳಗಿ ಗ್ರಾಮದ ಡಿಜಿಟಲ್ ಸಖಿಯಾದ ಶ್ರುತಿ ಬಸವರಾಜ್ ಸೋಮ ಅವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಶ್ರೋತೃಗಳೇ, ಈಗ ನಮ್ಮ ಜೊತೆಗೆ ಶ್ರುತಿ ಬಸವರಾಜ್ ಸೋಮ ಅವರಿದ್ದಾರೆ. ಅವರು ಕಲಬುರಗಿ ತಾಲೂಕು ಸಾವಳಗಿ ಬಿ ಗ್ರಾಮದೊಳಗ ಡಿಜಿಟಲ್ ಸಖಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರು ಡಿಜಿಟಲ್ ಸಖಿಯಾಗಿ ಆಯ್ಕೆಯಾದ್ರು, ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಕಾರ್ಯನಿರ್ವಹಿಸಿದ್ರು, ಮತ್ತೆ ಈ ಯೋಜನೆಯಿಂದ ಅವರು ಯಾವ ರೀತಿ ಅನುಕೂಲಸ್ಥರಾದರು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಶ್ರುತಿ ಅವರು. ನಮಸ್ಕಾರ. ತಾವು ಯಾವ ರೀತಿ ಡಿಜಿಟಲ್ ಸಖಿ ಆದ್ರಿ, ಮತ್ತೆ ಯಾವ ರೀತಿ ಈ ಯೋಜನೆ ಒಳಗೆ ಮುಂದುವರೆದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ನಾನು ಸೌಳಿಗಿ ಬಿಯಲ್ಲಿ ಡಿಜಿಟಲ್ ಸಖಿಯಾಗಿ ಕೆಲಸ ಮಾಡ್ತಿದ್ದೇನೆ. ಈ ಡಿಜಿಟಲ್ ಸಖಿ ಕೆಲಸ ಬರುವಕ್ಕಿಂತ ಮೊದಲು ನಾನು ಗೃಹಿಣಿ, ನಾಲ್ಕು ಗೋಡೆಗಳ ಮಧ್ಯೆ ಇದ್ದಂತ ಒಬ್ಬ ಮಹಿಳೆ. ಒಬ್ಬ ಮಹಿಳೆ ಆಚೆಗೆ ಬರಬೇಕಂದ್ರೆ ಸುಮಾರು ಕಷ್ಟಗಳು ಎದುರಿಸಬೇಕಾಗ್ತದೆ. ಜನರೆಲ್ಲ ಎಷ್ಟೋ ತರ ವಿಚಾರಗಳನ್ನು ಮಾತಾಡ್ತಾ ಇರ್ತಾರ, ಅಂತವೆಲ್ಲ ನಾವು ಕೇಳಿದ್ದೀವಿ, ನೋಡಿವಿ. ಅದೇ ರೀತಿಯಾಗಿ ನಮ್ಗ ಆ ತರ ಅನುಭವಗಳು ಆಗಿದ್ದಾವೆ. ನಾವು ಡಿಜಿಟಲ್ ಸಖಿ ಆಗಕ್ಕಿಂತ ಮುಂಚೆ ನಂದು ಎಜುಕೇಶನ್ ಬಂದು PUC. ನನಗೆ ಫಸ್ಟ್ ಇಯರ್ ದಲ್ಲೇ ಮದುವೆಯಾಗಿ ಕಳಿಸಿಬಿಟ್ರು. ನನಗೆ ಹೊರಗಿನ ನಾಲೆಜ್ ಏನು ಗೊತ್ತಿರಲಿಲ್ಲ. ಜನರ ಜೊತೆ ಹ್ಯಾಂಗ್ ಬೆರಿಬೇಕು, ಹ್ಯಾಂಗ್ ಮಾತಾಡಬೇಕು, ನಮ್ದು ಮೈಂಡ್ ದಾಗ ಒಟ್ಟ ನಮ್ದು ಸಂಸಾರದ ಒಂದೇ ನಮಗ ಇರ್ತು. ಅದು ಆ ತಕ್ಷಣ ನಮಗ ಹೊರಗೆ ಹೋಗ್ತಾ ಇರ್ಲಿಲ್ಲ, ಮಾತಾಡ್ತಾ ಇರ್ಲಿಲ್ಲ. ಆಗ ನಮ್ಮ ಏರಿಯಾದಾಗೆ ಒಂದು ಸಂಘಗಳು ಮಾಡ್ತಾ ಇದ್ರು. ಆ ಸಂಘಗಳಲ್ಲಿ ನೀವು ಒಬ್ಬರು ಸದಸ್ಯರಾಗ್ತೀರಾ ಅಂತ ಒಬ್ಬ ಮಹಿಳೆ ಕೇಳಿದ ತಕ್ಷಣ ಒಮ್ಮೆ ಏನೇ ಡಿಸಿಷನ್ ಆದ್ರೂ ನಾ ತಗೋತಾ ಇರ್ಲಿಲ್ಲ. ಯಾಕೆಂದ್ರೆ ನಾ ಹೂ ಅಂದೆ, ನಮ್ಮ ಮನೆಯವರು ಏನ್ರಿ ಅಂತಾರೇನೋ ಒಂದು ಭಯ ಅಂಜಿಕೆ. ಮನೆಯವರು ಪರ್ಮಿಷನ್ ತಗೋಲಾರ್ದೆ ಯಾವ್ದಕ್ಕೂ ಸಹ ಕೆಲಸ ಮಾಡ್ತಿರ್ಲಿಲ್ಲ. ನಾನು ನಮ್ಮ ಮನೆಗೆ ಕೇಳಿ ನಿಮಗೆ ಹೇಳ್ತೀನಿ ಅಂತ ಹೇಳಿ ಅವತ್ತೊಂದಿನ ನಾನು ಟೈಮ್ ತಗೊಂಡು ನಮ್ಮ ಮನೆಯವರಿಗೆ, ನಮ್ದು ಅತ್ತಿ ಮಾವ ಹೇಳಿ, ನಾ ಈ ತರ ಒಬ್ಬ ಸದಸ್ಯಳ ಆಗ್ಬೇಕಲ್ಲತ್ತಿನ ಸಂಘದಾಗ, ನೀವು ಏನ್ ಅಂತೀರಿ ಅಂತ ಕೇಳಿ ನಮ್ಮ ಮನೆಗೆ ಸ್ವಲ್ಪ ಯೋಚನೆ ಮಾಡಿದ್ರು. ನೋಡಿ ಏನ್ ಮಾಡ್ತೀಯ, ನೋಡಿ ಅಲ್ಲ ನೀವು ಹೇಳ್ರಿ, ನಾ ಆಗ್ತೀನಿ ಇಲ್ಲ ಅಂದ್ರೆ. ಯಾಕಂದ್ರೆ ಗಂಡದ ಹೇಳ ತಕ್ಷಣ ನಾವ್ ಮುಂದೆ ಹೋಗ್ಲಾಗ್ತದೆ. ಅವ್ರು ಪರ್ಮಿಷನ್ ಕೊಡ್ಬೇಕ್ರಿ, ಅವ್ರು ಸಪೋರ್ಟ್ ಇದ್ರೆ ನಾವ್ ಮುಂದೆ ಹೋಗಕ್ಕಾಗ್ತ. ಮನೆಯವ್ರ ಸಪೋರ್ಟ್ ಇಲ್ಲಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಆಯ್ತು ಸೇರ್ಕೊ ಅಂತಂದ್ರು ಹೋದೆ. ನಾನು ಒಬ್ಬ ಸಂಘದ ಮಹಿಳೆ ಆದ, ನಂಬಲ್ಲಿ ತಿಂಗಳ ತಿಂಗಳ ಹೂಡಿಕೆ ಮಾಡ್ತಾರೆ 200-100 ಗ್ರಾಮೀಣ ಮಹಿಳೆಯರು. ಆತರ ನಾವು ಹೂಡಿಕೆ ಮಾಡ್ತಿದ್ದಾಗ ಆವಾಗ ಅವಾಗ ಜನರು ಬರ್ತಿರ್ತಾರೆ. ಅಲ್ಲಿ ಒಂದು ಸಂಘದಾಗ 15-20 ಸದಸ್ಯರು ಇರ್ತಾರೆ. ಆ ಸದಸ್ಯರು ನಮ್ಮ ಮನೆಯ ಆಜು ಬಾಜು ಬಿಟ್ಟು ನಂಗೆ ಬೇರೆ ಯಾರು ಗೊತ್ತಿರಲಿಲ್ಲ. ಆ ಸಂಘದಾಗ ಹೋದ ತಕ್ಷಣ ನನಗೆ ಎಲ್ಲಾ ಜನರು ಪರಿಚಯ ಆಯ್ತು. ಯಾಕಂದ್ರ ಬೇರೆ ಏರಿಯಾದಿಂದ ಸಹ ಆ ಸಂಘದಾಗ ಬಂದ್ರು. ಆ ಸಂಘದಾಗ ಬಂದಂತ ಅವರು ನಾವು ಮಾತಾಡೋದು ಹೆಣ್ಮಕ್ಳ ರೀತಿಲಿ ಒಂದಕ್ಕೆ ಹಾಗೆ ಮಾತಾಡ್ಕೋತ ಹೀಗೆ 5-6 ನಮ್ದು ಕಳಿತು. ನಾನು ಹೊರಗೆ ಹೋಗಲಾರಂತ ಮಹಿಳೆ ಒಂದು ಸಂಘದ ಮೂಲಕ ಮನೆ ಹೊರಗೆ ಬಂದೆ. ಸಂಘದ ಮೂಲಕ ಹೊರಗೆ ಬಂದಾಗ ನಮ್ಮಲ್ಲಿ ಒಬ್ರು ಮೇಡಮ್ ಅವರಿದ್ರು. ಅವರು ಈ ತರ ಡಿಜಿಟಲ್ ಸಖಿ ಕೆಲಸ ಅದ, ನೀವು ಜನರ ಜೊತೆ ಮಾತಾಡ್ಲತ್ತೀರಿ, ನೀವು ಹೊರಗೆ ಬರ್ಲಾದವ್ರಿಗೆ ಇಷ್ಟು ಹೊರಗೆ ಬಂದ್ರಂದ್ರೆ ನೀವು ಮುಂದೆ ನೀವ್ ಏನಾರ ಕೆಲಸ ಮಾಡ್ಬೇಕಲ್ಲ, ಮಾಡಬಹುದು. ನನಗೆ ಇದೇನಿದ್ರು ಡಿಜಿಟಲ್ ಸಖಿ, ನನಗ ಒಂಥರ ಡಿಜಿಟಲ್ ಸಖಿ ಅಂದ ತಕ್ಷಣ ಏನಿರ್ಬೋದು ಇದು ಡಿಜಿಟಲ್ ಸಖಿ, ಏನ್ ಕೆಲಸ, ಅದ್ರಲ್ಲೂ ನಾವು PUC ಕಲ್ತೀವಿ, ನಮಗೆಲ್ಲ ಕೆಲಸ ಯಾರ್ ಕೊಡ್ತಾರ ಅಂತ ನನ್ನ ಮೈಂಡ್ ಸೆಟ್ ಆಗ್ಬಿಟ್ಟು. PUC ಕಲ್ತವರಿಗೆಲ್ಲ ಯಾರ್ ಕೆಲಸ ಕೊಡ್ತಾರ ಮೇಡಮ್ ಅವ್ರೆ ಅಂತಂದ್ ಇಲ್ಲ ನೀ ಮಾಡ್ತಿ ಅಂದ್ರೆ ಹೇಳು ನಾ ಹೇಳ್ತೀನಿ ಅಂದ್ರು. ನಮ್ ಮನ್ಯಾಗ ಸಪೋರ್ಟ್ ಆಗಿ ನಿಂತರು. ನಾ ಈ ಸಂಘದಾಗ ಜನ ಜೊತೆ ಮಾತಾಡೋದು, ಅವ್ರದೆಲ್ಲ ಲೆಕ್ಕ ಕೊಡೋದು, ಮಾಡೋ ಸ್ವಲ್ಪ ಸ್ವಲ್ಪ ವಿಚಾರ ತಿಳ್ಕೊತಿದ್ದಾಗ ನಮ್ಮ ಮನೆಯವರಿಗೆ ಹಾ ಈಕೆ ಏನೋ ಮಾಡಕತ್ತಳ ಮಾಡ್ಲಿ ಅನ್ನೋದು ಒಂದು ವಿಶ್ವಾಸ ಮೂಡ್ತು. ವಿಶ್ವಾಸ ಬಂದ ತಕ್ಷಣ ಆಯ್ತು ನೀ ಮಾಡ್ತಿ ಅಂದ್ರೆ ನೀನ್ ಇಷ್ಟ ಮಾಡು ಅಂತಂದ್ರೆ ನಮ್ಮ ಮೇಡಮ್ ಅವರಿಗೆ, ಮೇಡಮ್ ಡಿಜಿಟಲ್ ಬಗ್ಗೆ ಅಂದ್ರೆ ನಮ್ಗೆ ಸ್ಮಾರ್ಟ್ ಫೋನ್ ಇದೆ ಅದ್ರದ್ದು ಹೇಗ್ ಬಳಕೆ ಮಾಡೋಬೇಕನ್ನೋದೇ ಗೊತ್ತಿರ್ಲಿಲ್ಲ. ನಮಗ ಫೋನ್ ಹಚ್ಚೋದು ಮಾತಾಡೋದು ಇದ್ ಬಿಟ್ಟು ಮತ್ತೇನು ಗೊತ್ತಿರ್ಲಿಲ್ಲ. ಆದ್ರೆ ಡಿಜಿಟಲ್ ಅಂದ್ರೆ ಎಲ್ಲ ಮೊಬೈಲ್ ದಾಗೆ ಮಾಡ್ಬೇಕು ಹೇಗ ಅಂತ ಸ್ವಲ್ಪ ಭಯ ಆಯ್ತು. ನನ್ನ ಮೊಬೈಲ್ ಯೂಸ್ ಮಾಡ್ಲಾರ್ದಕ್ಕಿನ ಹ್ಯಾಂಗ್ ಯೂಸ್ ಮಾಡ್ಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಇರ್ತಾವಮ್ಮ ನೀ ಮಾಡು ಅಂತಂದ್ರು. ಆ ತಕ್ಷಣ ನಮ್ದು ಕ್ಲಸ್ಟರ್ ಮ್ಯಾನೇಜರ್ ವಿಜಯಲಕ್ಷ್ಮಿ ಮೇಡಬರ್ ಅಂತ ಹೇಳಿ ಅವ್ರ ನಮ್ಮ ಇಜಿಕ್ಟಿಗೆ ಬಂದ್ರು. ನಮ್ದೆಲ್ಲ ಫೋನ್ ನಂಬರು, ನಮ್ದೆಲ್ಲ ಆಧಾರ್ ಕಾರ್ಡ್ ತಗೊಂಡ್ ಹೋಗಿ ಅವ್ರು ಬಂದ್ರು. ಅವ್ರ ಅಂದ ತಕ್ಷಣ ನಮ್ಗೆಲ್ಲ ಹೇಳ್ಕೊಟ್ರು, ಡಿಜಿಟಲ್ ಈ ತರ ಕೆಲದಿರ್ತದ, ನಿಮ್ಗೆ 5 ದಿನ ಟ್ರೈನಿಂಗ್ ಇರ್ತದ, ನೀವು ಬರ್ಬಹುದು. ನಮ್ಮ ಮನೆಗೆಲ್ಲ ಪರ್ಮಿಷನ್ ತಗೊಂಡು ನಾನು 5 ದಿನ ಕಮಲಾಪುರ ಮೈರಾಡದಾಗ ಟ್ರೈನಿಂಗ್ ತಗೊಂಡು ಸುರ್ಬಿನ್ ದಿನ ಹೋದ ತಕ್ಷಣ ಕೆಲಸ ಏನಿರ್ತದೆ ಅಂದ್ರೆ ಗಂಡ ಮಕ್ಕಳಿಗೆ ನಮ್ಮ ಮನೆಯವ್ರು ಬಿಟ್ಟು ಬೇರೆ ಯಾರು ನನಗೆ ಗೊತ್ತಿರಲಿಲ್ಲ. ಆಮೇಲೆಲ್ಲ ಸರ್ಗಳು ಮೇಡಮ್ಗಳು ಎಲ್ಲ ಡಿಜಿಟಲ್ ಸಖಿಗಳು ನಂಗೆ ಅಂಜಿಕೆ ಬಂತು. ನಾ ಏನಪ್ಪ ಎಲ್ಲಿ ಬಂದ, ನಾ ಹೆಂಗ್ ಕೆಲಸ ಏನು ಅನ್ನೋದು ನನಗೆ ಒಂಥರ ಫೀಲಿಂಗ್ ಆಲತ್ತು. ಇಷ್ಟೆಲ್ಲ ಜನ ಜೊತೆ ಹ್ಯಾಂಗ್ ಮಾತಾಡಬೇಕು ಹ್ಯಾಂಗಿಲ್ಲ ಅನ್ನೋದು ಒಂದು ಮನಸ್ಸಿನಾಗ ನಂಗೆ ಒಂಥರ. PUC ತನ ಓದಿದ್ರಿ, ಕಾಲೇಜ್ ಹೋಗಿದ್ರಿ? ಸರ್ ನಾನು 10th ಮುಗಿಸಿ ಫಸ್ಟ್ ಇಯರ್ ಡಿಸ್ಕಂಟಿನ್ಯೂ, ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ. ಹೌದಾ? ಹಾಗಾಗಿ ನಾ ಕಾಲೇಜ್ಗೆ ಹೋಗಿಲ್ಲ. ಡೈರೆಕ್ಟ್ ಎಕ್ಸಾಮ್ಗೆ ಜನರ ಸಂಪರ್ಕ ಸಣ್ಣವ್ರು ಇದ್ದು ಅವಾಗೆಲ್ಲ ನಮ್ಗೇನು ತಿಳಿತಿರ್ಲಿಲ್ಲ. ಹಾಗಾಗಿ ಇಲ್ಲೆಲ್ಲ ಮಾತಾಡೋ ಸುರುವಿನ ದಿನ ಹೋದು ಎಲ್ಲ ಸರ್ ಪರಿಚಯ ಮಾಡಿಕೊಟ್ರು, ನಮ್ ಪರಿಚಯ ಮಾಡಿಕೊಟ್ಟು ಅವತ್ತಿನ ದಿನ ನಮ್ಗೆ ಹೋಗೈತ್. ಮರ್ದಿನ ನಮ್ ಒಬ್ರು ಒಬ್ರಿಗೆ ಎಲ್ಲಿಂದ ಬಂದಿರಿ ಏನು ಅಂತ ಕೇಳಕ್ ಚಾಲು ಮಾಡಿದ್ರು. ಅವಾಗ ನನಗೆ ಎದ್ದು ನಿಂತು ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಧೈರ್ಯ ಇರ್ಲಿಲ್ಲರಿ. ಯಾಕಂದ್ರೆ ಸಂಘದಾಗ ಅಷ್ಟೇ ಇದ್ದಕ್ಕೆ ಒಮ್ಮೆಗೆ ಬೇರೆ ಕಡೆ ಬಂದು ಮಾತಾಡೋ ಅಷ್ಟು ಧೈರ್ಯ ಇರ್ಲಿಲ್ಲ. ಆಗ ನಮ್ಗೆ 5 ದಿನ ಟ್ರೈನಿಂಗ್ ದಾಗ ಎಲ್ಲಾ ರೀತಿಲಿ ಹೆಣ್ಮಕ್ಳು ಅಂದ್ರೆ ಹೆಂಗಿರ್ಬೇಕು, ಜವಾಬ್ದಾರಿ ನಿಭಾಯಿಸಬೇಕು, ಆಯ್ತು ಹಣಕಾಸು ಹೆಂಗ, ಜನ ಜೊತೆ ಹ್ಯಾಂಗ್ ಮಾತಾಡಬೇಕು, ಪ್ರತಿಯೊಂದನು 5 ದಿನ ಟ್ರೈನಿಂಗ್ ನಮ್ಗೆ ಒಬ್ಬ ಪರಿಪೂರ್ಣ ಶುದ್ಧ ಡಿಜಿಟಲ್ ಸಖಿ ಆಗಿ ಯಾವ್ಯಾವ ತರ ಇರ್ಬೇಕನ್ನೋದು ಆ 5 ದಿನ ಟ್ರೈನಿಂಗ್ ದಾಗ ನಮಗೆ ಡಿಜಿಟಲ್ ಸಖಿ ಆಗಿ ಪರಿಪೂರ್ಣ ರೆಡಿಯಾಗಿ ಮಾಡ್ಕೊಳ್ಳೋದು. ಒಂದೇ ದಿವಸ ಹೋದಾಗಂತೂ ಪೂರಾ ಪ್ಲೇನ್ ಇದ್ರೆ, ಹಾ ರೀ ಸರ್, 2 ದಿನ 5 ದಿವಸ ಆಗುದ್ರೊಳಗ ಅಲ್ಲೆಲ್ಲ ನೀವು ಏನು ಅದೀರಿ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿದೆ. ನಮ್ಮ ಒಂದು ಸಾಧಾರಣ ಮಹಿಳೆಯನ್ನ ಒಂದು ಪರಿಪೂರ್ಣ ಡಿಜಿಟಲ್ ಸಖಿ ಮಾಡುವುದಂದ್ರೆ ತುಂಬಾ ಕಷ್ಟದ ಕೆಲಸ. ಒಬ್ಬ ಡಿಜಿಟಲ್ ಸಖಿ ಹ್ಯಾಂಗಿರ್ಬೇಕು, ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನಮ್ಮ 5 ದಿನದ ಟ್ರೈನಿಂಗ್ ದಾಗ ನಮ್ಗೆ ತರಬೇತಿ ನೀಡಿದ್ರು. ನಾವು ಅವೆಲ್ಲ ತರಬೇತಿ ತಗೊಂಡು ಸಿದ್ಧವಾಗಿ ಡಿಜಿಟಲ್ ಸಖಿಯಾಗಿ ನಾವು ಈ ಊರಲ್ಲಿ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು ನಮ್ಗೆ. ಯಾಕಂದ್ರೆ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಅದ ಅಂದ್ರೆ ನಾವು ಹಳ್ಳಿಗಳಲ್ಲಿ ಜನರಿಗೆ ಆರ್ಥಿಕ ನೆರವು ಎಲ್ಲ ರೀತಿಲಿ ನಮ್ಗೆ ಯಾವ ತರ ನಾವು ಒಂದು ಹೆಣ್ಮಗಳು ಹೊರಗೆ ಬಂದಿನ ಅಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಪ್ರತಿಯೊಬ್ಬ ಹೆಣ್ಮಗಳು ಡಿಜಿಟಲ್ ಸಖಿ ಆಗಿ ಹೊರ ಹೊಂಬೇಕು ಅನ್ನೋದು ಒಂದು ನಮ್ಮ ಮೈಂಡ್ ಸೆಟ್ ಆಗಿತ್ತು. ಆ ಕಾನ್ಫಿಡೆಂಟ್ ಇಟ್ಕೊಂಡು ನಾವು ಇವರ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಸಾವಳಿಗೆ ರಿಪೀಟ್ ಬಂದವ್. ಅಡ್ಡಿಲ್ಲ, ಸಾವಳಿಗೆ ಬಂದ ಕೂಡಲೇ ನೀವು ಮಾಡಿದ್ದೇನು ಮೊದಲಿಗೆ? ಸರ್, ನಾ ಬಂದ ತಕ್ಷಣ ನಂಗ ಹೊರಗಿನ ಜನರದು ಏನು ಮಂದಿ ಸಂಪರ್ಕ ಇದ್ದಿಲ್ಲ. ನನ್ನ ಸುತ್ತಮುತ್ತ 4 ಜನರ ಮನೆ ಅಷ್ಟೇ ಗೊತ್ತು. ಆ 4 ಜನರ ಮನೆಗೆ ಹೋದೆ, ನಾ ಈ ತರ ಡಿಜಿಟಲ್ ಸಖಿ ಕೆಲಸ ಮಾಡ. ನಮ್ಮವರೆಲ್ಲ ಓಕೆ ಮಾಡಿದ್ರು, ಮಾತಾಡಿದ್ರು, ಎಲ್ಲ ನಾವು ಅವ್ರಿಗೆ ಮಾಹಿತಿ ಹೇಳೋದು ಓಕೆ ಅಂದ್ರು. ಅದಾದ ತಕ್ಷಣ ನಾವು ಬೇರೆ ಕಡೆ ಪರಿಚಯ ಇರ್ಲಾರ ಕಡೆ ಹೋದ್ರಿ ಸರ್. ಪರಿಚಯ ಇಲ್ಲಾಂದ್ರೆ ಅಲ್ಲಿ ಹೋದ ತಕ್ಷಣ ನಾವು ನಮಸ್ಕಾರ ರೀ ಅಂದ್ರೆ ಯಾರಮ್ಮ ನೀ ಅಂತ ಹೊರಗೆ ನಿಂದ ಸರ್, ಯಾರು ಇಲ್ಲಿಗೆ ಯಾಕೆ ಬಂದಿದ್ದಿ, ನೀ ಯಾರು, ನಾ ಇದೇ ಊರನ್ನಂದ್ರೆ ನಮ್ಗೆ ಯಾರು ನಂಬಿಲ್ರಿ ಸರ್. ಯಾಕಂದ್ರೆ ನಾವು ಒಬ್ರು ಗಂಡನ ಹೆಸರಿಂದ ಗುರುತಿಸಿಕೊಂಡಂತ ಮಹಿಳೆ ಎಂದು ಯಾರು ನೋಡಿಲ್ಲ. ಹಾ, ನೋಡಿಲ್ರಿ ಸರ್. ಆ ತಕ್ಷಣ ನೀವು ಯಾರು, ನಾವು ಈ ತರ ಹಿಂಗ ಡಿಜಿಟಲ್ ಸಖಿ ಕೆಲಸ ಮಾಡ್ತೀವಿ, ಯಾರ ಮನೆಯವರು, ನಾವು ಸೋಮಗಳ ಮನೆಯವರು, ಸೋಮಗಳು ಅಂದ್ರೆ ಎಲ್ಲಿ ಇರ್ತೀರಿ, ಅವ್ರು ನಮ್ ಬಯೋಡಾಟ ಪೂರ್ತಿ ಕೇಳಿದ್ರು. ತಕ್ಷಣ ಕೆಲವೊಬ್ರು ರೆಸ್ಪಾನ್ಸ್ ಮಾಡಿದ್ರಿ, ಇನ್ನು ಕೆಲವೊಬ್ರು ನಮ್ಮ ಊರಾಗ ರೀಸೆಂಟ್ ಆಗಿ ಮನಿ ಕಳತನ ಆಗ್ತಾ ಇತ್ತು. ಆಗ ಒಬ್ರು ಏನಂದ್ರು, ಈ ತರ ಒಬ್ಳು ಹೆಣ್ಮಕ್ಳು ಬರ್ತಾಳ, ಮನೆಗೆ ಯಾರು ಇಲ್ಲ ಅದ್ ನೋಡ್ಕೊಂಡು ಗಂಡ್ಮಕ್ಳಿಗೆ ಕಳತನ ಕಳಿಸ್ತಾಳ ಅಂತ ಇಂತೆಲ್ಲ ಮಾತುಗಳು ನಮಗ್ ಅಂದ್ರಿ ಸರ್. ಇಂತ ಮಾತುಗಳು ಕೇಳಿದ ತಕ್ಷಣ ನಮಗ್ ಒಂಥರ ಫೀಲಿಂಗ್ ಆಯ್ತು, ಏನಪ್ಪ ಹಿಂಗ ಅಂದ್ರಲ್ಲ ಅಂತ. ಅವ್ದು ಮೂಡೇ ಆಫ್ ಆಯ್ತ್ರಿ ಸರ್. ನಮ್ದು ನಾವು ನಮ್ ಸರ್ ಹತ್ರ ಬಂದ ಸರ್, ಜನರೆಲ್ಲ ಹಿಂಗ್ ಮಾಡ್ಲತ್ತರಿ ಸರ್, ನಾವು ಕೆಲಸ ಮಾಡಲ್ರಿ ಅಂತ ಹೇಳಿ ನಮ್ ಸರ್ ನಮಗ್ ನಮ್ ನಾವ್ ಏನ್ ಹೇಳಿದ್ಕಲ್ಲ ಪ್ರತಿ ಸಪೋರ್ಟ್ ಆಗಿ ನಿಂತಿ, ನೀವು ಕೆಲಸ ಮಾಡ್ಬೇಕು, ನೀವ್ ಇಷ್ಟಕ್ಕೆಲ್ಲ ಅಂದ್ರೆ ಹೆಂಗ ಅಂತಾರ, ಹಂಗೆಲ್ಲ ಧೈರ್ಯ ತಗೋಬೇಕು ನೀವ್ ಹೇಳಿಕೆ, ನಮ್ಗೆಲ್ಲ ಒಂದ್ ರೀತಿ ಸಪೋರ್ಟ್ ಆಗಿ ನಿಂತಿ ನಮ್ಗ್ ಮತ್ ಮರ್ದಿನ ಅಷ್ಟ ಅಂದ್ರೂ ಬಿಡಿ ಸರ್. ಮತ್ತ ಆ ಮನೆಗೆ ಹೋದನ, ಮತ್ತ ಹೋಗಿ ಅವರಿಗೆಲ್ಲ ನಾ ಆತರ ಅಲ್ಲ, ನಾ ಈ ಮನೆಯವರೇ ಇದ್ದೀವಿ, ಹಿಂಗೆಲ್ಲ ಕೆಲಸ ಮಾಡತ್ತೀವಿ ಅಂದಾಗ ಅವ್ರಿಗೆ ಸ್ವಲ್ಪ ನಮ್ದೆಲ್ಲ ಬ್ಯಾಗ್ ಟ್ಯಾಬ್ ಐಡೆಂಟಿ ಕಾರ್ಡ್ ಎಲ್ಲ ನೋಡಿ, ಓಹೋ ಈಕಿ ಹೆಣ್ಮಗಳು ಏನೋ ಮಾಡಕತ್ತಾಳ ಅಂತ ಕೇಳ್ಬೇಕು ಕುಂತಿ. ಯಾಕಂದ್ರೆ ಅಷ್ಟು ಬೈದ್ರು ಅಷ್ಟ ಅಂದ್ರು ಮತ್ತೆ ಬಂದಾಳ ಅಂದ್ರ ಈಕಿ ನಮ್ದು ಒಳ್ಳೆಗೋಸ್ಕರ ಏನೋ ಮಾಡಕತ್ತಾಳ ಅಂತ ಹೇಳಿ ನಮಗ ಕರೆದ್ರು, ಒಳಗ್ ಕುಂದ್ರಸ್ದು, ನೀರ್ ಕೊಟ್ರು, ಕುಡ್ದು, ಏನಮ್ಮ ಏನು ನಿಂದ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಈ ತರ ನಾವೆಲ್ಲ ಡಿಜಿಟಲ್ ಸಖಿ ಕೆಲಸ ಮಾಡತ್ತೀವಿ, ಹಿಂಗ ನಿಮ್ದೆಲ್ಲ ಆಧಾರ್ ಕಾರ್ಡ್ಗಳು, ಪ್ಯಾನ್ ಕಾರ್ಡ್ಗಳು ಇಂಥವೆಲ್ಲ. ಅವ್ರ ಮನೆಯಲ್ಲಿ ಒಬ್ಬ ಮಗಳು ಅಂಗವಿಕಲ ಇದ್ದಳು, ನಾವು ಹೋದ ಮನೆಯಲ್ಲಿ. ಅವಾಗ ಅವ್ರು ಏನಂದ್ರೆ ಇಷ್ಟೆಲ್ಲ ಮಾಡ್ತೀನಿ, ನನ್ನ ಮಗಳದು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀರಾ ಅಂತ ಕೇಳಿದ್ರಿ ಸರ್. ಅಂದ್ರೆ ಇದು ನನಗೊಂದು ಸವಾಲ್ ಆಗ್ಬಿಟ್ಟಿತ್ತು. ಅಂದ್ರೆ ಮಾಡ್ತೀನಿ ಅಂದ್ರೆ ಈಕಿ ಸುಳ್ಳು ಹೇಳ್ತಾಳೋ ಏನ್ ಮಾಡ್ತಾಳೋ. ಅಂಗವಿಕಲ ಅಂದ್ರೆ ಬಟ್ಟುಗಳು ಇದ್ದಿದ್ದಿಲ್ರಿ ಸರ್ ಟೋಟಲಿ ಆಗಿ. ಅವಳದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಕೌಂಟ್ ತೆಗಿಸ್ಬೇಕಾದ್ರೆ ಎಲ್ಲ ಬಾ ಜನ ಓಡಾಡಾರ ಆಗಿದಿಲ್ರಿ ಸರ್. ಅಕಿಂದು ಈಗ ನಾ ಡಿಜಿಟಲ್ ಸಖಿ ಆಗಿ ನಂದು ಒಂದು ಕೆಲಸದ ನಮ್ಮ ತೋರಿಸ್ಬೇಕಂದ್ರೆ ಅದು ಮಾಡೇಬೇಕು. ಅದು ಮಾಡಿದಾಗೆ ನಮ್ಗೆ ಜನರು ಬೇರೆಯವರಿಂದ ಆಗ್ಲಾರಂತ ಕೆಲಸ ಒಬ್ಬ ಡಿಜಿಟಲ್ ಸಖಿ ಮಾಡ್ಯಾಳ ಅಂತಂದು ಒಂದು ಈ ಊರ ಗುರುತಿಸ್ಕೋಬೇಕನ್ನೋ ಉದ್ದೇಶದಿಂದ ಆ ಹುಡುಗಿ ಕರ್ಕೊಂಡು ಹೋಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಕೌಂಟ್ ಇಷ್ಟೆಲ್ಲ ಮಾಡಿದ ತಕ್ಷಣ ಆ ಹುಡುಗಿ ತಿಂಗಳ ತಿಂಗಳ ರೊಕ್ಕ ಬರ್ತಾವೆ. ಅಂಗವಿಕಲ ರೊಕ್ಕ ಅಂತ ಹೇಳಿ 1200-1500 ಅವ್ರದ್ದು ಪರ್ಸೆಂಟೇಜ್ ಮೇಲೆ ಪೂರ್ತಿ ಅವಳು 100% ಇರ್ ಸರ್. ನೀವು ಕೆಲಸ ಶುರು ಮಾಡಿ ಎಷ್ಟು ದಿವಸದೊಳಗೆ ಇದು ಆಯ್ತು? ಒಂದು ತಿಂಗಳ ತನಕ ಸ್ವಲ್ಪ ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ರೂ ಹಾಗೆ ನಾವು ಅಲ್ಲಿ ಆ ಮನೆ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಬಿಟ್ಟಿಲ್ರಿ ಸರ್. ನಾವು ಆದ್ರೂ ಆ ಮನೆಗಳಿಗೆ ಹೋಗಿ ಅವ್ರಿಗೆ ಮನ ಒಲಿಸಿ ನಮ್ಮ ಮಾತಿನ ಮೂಲಕ ಆ ಟೈಮಿಗೆ ಸ್ವಲ್ಪ ಆಯ್ತ್ರಿ, ಆದ್ರೆ ಕಷ್ಟ ಆಯ್ತು. ಕಷ್ಟ ಆದ್ರೂ ನಾವು ಬಿಡಲಿ ಅವ್ರಿಗೆಲ್ಲ ಹೇಳಿ ವಿಷಯದ ಕೇಳ್ಕೊಂಡ್ರು, ಹುಡುಗಿದು ಒಂದು ಮಾಡಿಕೊಟ್ಟು ಆವಾಗ ಜನರಿಗೆ ವಿಶ್ವಾಸ ಮೂಡ್ತು. ಅದೇ ಈಗ ನಾನು ಕೇಳಿದ್ದು ಅದನ್ನೇ. ಈಗ ಮೊದಲೇ ಸಲ ಏನು ಪೆನ್ಷನ್ ಬಂತಲ್ಲ, ಅದು ಎಷ್ಟು ದಿವಸದೊಳಗೆ ಬಂತು ಸರ್? ಅದು ಮಾಡಿಸಿಕೊಟ್ರಿ ನಾವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಕೌಂಟ್ ಅಂದ್ರೆ ಒಂದ್ ತಿಂಗಳು ಓಡಾಡಿದವ್ರಿ ಸರ್. ಅದ್ರ ಹಾರಿ ಸರ್ ನಾವು ಮಾಡಿಸಿ ಎಲ್ಲ ಮ್ಯಾಲ್ ಹೋಗಿ ಸರ್ಗೆಲ್ಲ ಅವ್ರದೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ಕೊಟ್ಟು ಒಂದ್ ತಿಂಗಳಿಗೆ ಅವ್ರದ್ದು ಅಪ್ರೂವಲ್ ಆಗಿತ್ರಿ ಸರ್. ಅಪ್ರೂವಲ್ ಆಯ್ತು, ತಿಂಗಳದೊಳಗೆ ಅವರಿಗೆ ದುಡ್ಡು ಬಂತ್ರಿ ಸರ್. ಏನಂದ್ರು ಅವರು ಇಷ್ಟು ಖುಷಿ ಪಟ್ರಿ ಸರ್, ನಾ ಯಾರಿಂದ ಮಾಡ್ಲಾರ ಅಂತ ಕೆಲಸ ನೀ ಮಾಡಿದ್, ನಾ ನಿನಗೆ ಏನೇನೋ ಅಂದ, ನೀ ಆದ್ರೂ ಈ ಕೆಲಸ ಮಾಡ್ಕೊಟ್ಟೆ, ಆ ಒಂದ್ ಹೆಣ್ಮಗಳು ಮಾಡ್ಕೊಟ್ಟಂತ ಕೆಲಸ ಪ್ರತಿ ಮನೆಗೆ ಹೋಗಿ ಡಿಜಿಟಲ್ ಸಖಿ ಈ ತರ ಮಾಡ್ಕೊಟ್ರ ಅನ್ನೋದು ಒಂದು ಅವರು. ಅಷ್ಟಲ್ಲೇ ನಮ್ಗೆ ಗೌರ್ಮೆಂಟ್ ಸ್ಕೀಮ್ 5 ಸ್ಕೀಮ್ ಬಂದ್ರಿ ಸರ್, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇಂಥವೆಲ್ಲ ಸ್ಕೀಮ್ಗಳು ಬಂದು ಸ್ಕೀಮ್ಗಳಿಂದ ನಮಗ್ ಬಂದ್ ಪ್ಲಸ್ ಪಾಯಿಂಟ್ ಆಗಿದೆ. ಆ ಡಿಜಿಟಲ್ ಸಖಿ ಅಂತ ಗುರುತಿಸ್ಕೊಳಕ್ ಆ ಸ್ಕೀಮ್ ನಮಗ್ ಬಹಳ ಉಪಯೋಗ ಆಗಿದೆ. ಯಾಕಂದ್ರೆ ಜನರಿಗೆ ಹೇಳಿದ್ದು ಫೋನ್ ಸರ್. ಒಂದ್ ಗೃಹ ಲಕ್ಷ್ಮಿ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಬೇಕು, ಇಂಥವೆಲ್ಲ ಬೇಕು. ಅವಾಗ ಥಟ್ ಅಂತ ನೆನಪು ಬಂದ್ರೆ ಡಿಜಿಟಲ್ ಸಖಿ. ಯಾಕಂದ್ರೆ ಡಿಜಿಟಲ್ ಸಖಿ ನಮ್ಮ ಮನೆ ತಕ್ಕ ಹೇಳೋ ಅಂದ್ರೆ ಅದ್ರದ್ದು ಪ್ರಭಾವ ಈಗ ಬೀರದ. ಹಾ, ಹಾಂಗಾಗಿ ಪ್ರತಿಯೊಬ್ರು ಸಹ ನಮಗ ಯಾರಿಂದ ಆತದ ಗೊತ್ತಿಲ್ಲ. ಡಿಜಿಟಲ್ ಸಖಿ ಅಂತಿತ ಕೆಲಸ ಮಾಡ್ಕೊಟ್ರೆ ಅಂದ್ರೆ ಇದು ಬಿ ಮಾಡಿಸ್ಕೊಡ್ತಾಳ ಅನ್ನೋದು ಒಂದು ಅವ್ರ ಬಳಿ. ಮಹಿಳೆಯರು ಹೇಳ ತಕ್ಷಣ ಅದು ಪುರುಷರಿಗೂ ಸಹ ಅವ್ರು ಮಾಡಿಸ್ಕೊಡ್ತಾರ, ಅವ್ರ ಮೇಲೆ ವಿಶ್ವಾಸದ ಅಂತ ನಮ್ಮ ಮನೆ ತನಕ ಬಂದು ನಮ್ಗೆ ಕರೆದುಕೊಂಡು ಹೋಗಿ ಅವ್ರದ್ದು ಆಧಾರ್ ಕಾರ್ಡ್ ಇರ್ಲಿ ಏನೇ ಸಮಸ್ಯೆ ಇರ್ಲಿ ಸರ್ ಪ್ರತಿಯೊಂದನು ಮಾಡಿಸ್ಕೊಟ್ಟಿವಿ. ಏನು ಬರ್ಲಾರಂತ ಒಬ್ಬ ಹೆಣ್ಮಗಳು ಈ ಹೋಗಿ ಜನರ ಸಮುದಾಯದಾಗ ನಿಂತು ಇಂಥವೆಲ್ಲ ಮಾಡಿಸ್ಕೊಡ್ತಾಳ ಅಂತ ನಮ್ಮ ಮನೆಗ್ ಬಹಳ ಖುಷಿ ಪಡ್ಲತ್ತಾರಿ. ಕೆಲಸ ಮಾಡಕ್ಕೆ ಬೇಡ ಅಂದವ್ರು ಈಗ ನಾವು ಏನೇ ಕೆಲಸ ಮಾಡಿದ್ರೆ ಮನೆ ಸಪೋರ್ಟ್ ಬಿ ಆಗಿ ನಮ್ಗೆ ನಿಂತಾರ. ನಾವು ಇಂಥ ಗೌರ್ಮೆಂಟ್ ಸ್ಕೀಮ್ಗಳೆಲ್ಲ ಜನರಿಗೆ ಗೃಹಲಕ್ಷ್ಮಿ ಎಷ್ಟೋ ಜನರಿಗೆ ಅಮೌಂಟ್ ಬಂದಿದ್ದಿಲ್ರಿ, ಅದು ಯಾಕೆ ಬಂದಿಲ್ಲ, ಏನ್ ಪ್ರಾಬ್ಲಮ್ ಆಗ್ಯದ. ಎಲ್ಲಾ ಆಫೀಸ್ಗೆ ಹೋಗಿ ಪ್ರತಿಯೊಂದು ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಬರಲಾರ್ದು ಅಂತವೆಲ್ಲ ಅಮೌಂಟ್ ಬರ ಅಪ್ಲೈ ಮಾಡಿವಿ ಡಿಜಿಟಲ್ ಸಖಿ ಮೂಲಕ. ಎಷ್ಟು ಜನರದ್ದು ಹಿಂಗೆಲ್ಲ ಲಿಂಕ್ ಆಗಿದ್ದು, ಹಿಂಗ ಏನು ಸವಲತ್ತುಗಳದಾವಲ್ಲ ಅವ್ರು ಬರುವಂಗ್ ಮಾಡಿದ್ದು ಎಷ್ಟು ಜನರದ್ದು ಆಗಿರ್ಲಿ ಸರ್? ನಾನು ಈಗ ಸೌಳಿಕಿ ಬಬ್ಲಾದು ಹುಣಸಿಡ್ಗಿಲ್ಲ, ಪ್ರತಿಯೊಂದು ಊರಲ್ಲಿ ಎಲ್ಲ ಕರೆಕ್ಟ್ ಮಾಡಿಕೊಟ್ಟವ್ರದ್ದು ಬಂದವ್ರಿ ಸರ್. ಕೆಲವು ಪ್ರಾಬ್ಲಮ್ ಸುಮಾರು ಜನ, ಸುಮಾರು ಅಂತಂದ್ರೆ ಒಂದ್ 700-800 ಜನದ ಪ್ರಾಬ್ಲಮ್ ರೀ ಸರ್. ಅವ್ರದ್ದು ಅಕೌಂಟ್ಗಳೆಲ್ಲ ಕ್ಲೋಸ್, ಅವ್ರಿಗೆ ಗೊತ್ತೇ ಇರಲ್ಲ. ನಮಗೊಂದು ಟ್ಯಾಬ್ ಕೊಟ್ಟಾರಿ ಸರ್, ಆ ಟ್ಯಾಬ್ ನಾಗ ನಾವು ಚೆಕ್ ಮಾಡ್ತೀವ್ರಿ ಗೃಹಲಕ್ಷ್ಮಿ ರೊಕ್ಕ ಎದಕ್ ಬಂದವ, ಅಕ್ಕಿ ರೊಕ್ಕ ಎದಕ್ ಬಂದವ, ಅದ್ರ ಮ್ಯಾಲ ನಾವು ಈ ಅಕೌಂಟ್ ಅಂತ ಹೇಳ್ತೀವ್ರಿ. ಈ ಅಕೌಂಟ್ ಹೋದಾಗ ಅದು ಕ್ಲೋಸ್ ಇರ್ತದ್ರಿ ಸರ್. ಅವ್ರಿಗೆ ಜನರಿಗೆಲ್ಲ ಗೊತ್ತಾಗಲ್ಲಲ್ರಿ, ನಮಗ್ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ನಾವು ಓಡಾಡಿ ಆ ಅಕೌಂಟ್ ಓಪನ್ ಮಾಡಿ ಅವ್ರದೆಲ್ಲ ಇದು ಮಾಡಿ ಗೃಹಲಕ್ಷ್ಮಿ ಬಂದು ಆಕ್ಟಿವ್ ಇಲ್ರಿ ಸರ್. ಅವಾಗೆಲ್ಲ ಗೌರ್ಮೆಂಟ್ ಜೀರೋ ಅಕೌಂಟ್ ಅಂತ ಇದ್ರಿ ಸರ್, ಅವೆಲ್ಲ ಕ್ಲೋಸ್ ಮಾಡಿ ಈಗೆಲ್ಲ ಪರ್ಸನಲ್ ಅಕೌಂಟ್ ತಗೊಂಡಾರಿ ಸರ್. ಅಂತವೆಲ್ಲ ನಾವು ರೀ ಅಕೌಂಟ್ ಓಪನ್ ಮಾಡಿಸ್ಕೊಟ್ಟಿವ್ರಿ ಸರ್. ಎಲ್ಲ ರೊಕ್ಕ ಎಲ್ಲ ಅದಕ್ಕೆ ಬಂದಿವು, ಆದ್ರೂ ಅದಕ್ಕೆ ಬಂದ. ಅಂತವೆಲ್ಲ ಹೋಗಿ ನಾವು ಜನರಿಗೆ ಮಾಡಿಸ್ಕೊಡ್ರಿ. ಜನರ ತಲೆ ಈಗ ಒಂದ್ ಮೈಂಡ್ ದಾಗ ಫಿಕ್ಸ್ ಆಗ್ಯದ ಡಿಜಿಟಲ್ ಸಖಿ ಏನೇ ಇರ್ಲಿ ಮಾಡ್ಕೊಡ್ತಾಳ ಅನ್ನೋದು. ಯಾರಿಗೆ ಏನೇ ಸಮಸ್ಯೆ ಅಲ್ಲಿ ಫಟ್ ಅಂತ ನೆನಪು ಬರೋದು ಡಿಜಿಟಲ್ ಸಖಿ. ಇಂಥ ಕೆಲಸಗಳ ನಮಗ ಸಹಾಯ ಮಾಡೋದಕ್ಕೆ ನಮ್ದು ಎಕ್ಸೆಸ್ ಲೈವ್ಡ್ ನಮ್ದು L&T ಫೈನಾನ್ಸ್ ನಾವು ತುಂಬಾ ಕೃತಜ್ಞತೆ ಸಲ್ಲಿಸ್ತೀವ್ರಿ ಸರ್. ನಾವು ಎಲ್ಲೇ ಸದ್ ನಮ್ ಟ್ಯಾಬು ನಮ್ ಬ್ಯಾಗು ನಾವು ಹಾಕೊಂಡು ಹೋದ್ರೆ ನಮಗೆ ಅವಾಗೆಲ್ಲ ಏನಂತಿರು, ಓ ಸೋಮಾ ಮನೆಯವರು ನಮ್ ಸರ್ ನಮ್ ಹಿಡ್ಕೊಂಡು ಮಾಡ್ತೀರಿ. ಆದ್ರೆ ಈಗ ಹಂಗ ಅನ್ನಲ್ರಿ, ಡಿಜಿಟಲ್ ಸಖಿ ಅಂತ ಹೇಳ್ತಾರೆ. ಅದು ಒಂದು ನಮಗ್ ಬಹಳ ಹೆಮ್ಮೆ. ಒಂದ್ ಏನು ಇರ್ಲಿಲ್ಲ, ಒಂದ್ ಮನೆಯಿಂದ ಹೊರ ಬರದಂತ ಮಹಿಳೆ ಈಗ ಪ್ರತಿಯೊಂದು 3 ಊರುಗಳಲ್ಲಿ ಡಿಜಿಟಲ್ ಸಖಿಯಾಗಿ ಗುರುತಿಸ್ಕೊಳ್ತೀವಲ್ರಿ, ಅದು ನಮ್ಗೆ ಬಹಳ ಹೆಮ್ಮೆ ತರ್ಲಿಗೆ. ಸೋಮಾ ಅಂದ್ರೆ ಖುಷಿ ಆಗ್ತದೋ ಏನ್ ಡಿಜಿಟಲ್ ಸಖಿ? ನಮ್ಗೆ ಡಿಜಿಟಲ್ ಸಖಿ ಅಂದ್ರೆ ಖುಷಿ ಆಗ್ತದ್ರಿ ಸರ್. ಸಂತೋಷ ಅಂದ್ರ ಈ ಒಂದು ದೇ ಹೆಸರಿನಿಂದ ನಿಮಗ ಒಂದು ಗೌರವ ಸಿಕ್ಕಿದೆ. ಸಿಕ್ಕಿದೆ ಸರ್, ಖಂಡಿತ. ಹಳ್ಳಿ ಒಳಗೆ ಗೌರವ ಸಿಕ್ಕಿದೆ ಮತ್ತು ಒಂದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ನಾವು ನಮ್ದು ಪರ್ಸನಲ್ ಏನು ಮಾಡಿಸ್ಕೋಬೇಕಾದ್ರು ನಾವು ನಮ್ ಗಂಡನ ಜೊತೆ ಹೋಗ್ತಿದ್ವಿ ಸರ್. ಒಂದ್ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕಾದ್ರು ನಮ್ ಮನೆಯವ್ರಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಏನು ಇಲ್ಲ, ನಾನೇ ಒಬ್ಳು ಹೋಗಬಲ್ಲೆ. ನನ್ನ ಪ್ರತಿಯೊಂದು ಏನೇ ಇರ್ಲಿ, ಬ್ಯಾಂಕಿನ ವ್ಯವಹಾರ ಇರ್ಲಿ, ಇವತ್ತೇನೇ ನಾನು ಒಬ್ಳೆ ಹೋಗಿ ಮಾಡ್ಕೋಬಲ್ಲೆ ಅನ್ನೋದು ಒಂದು ವಿಶ್ವಾಸ ನನ್ನ ಹತ್ರ. ನಾನು ಮಾಡ್ಕೊಂಡ್ರೆ ನನ್ನ ಜೊತೆ ಗ್ರಾಮದಲ್ಲಿರುವಂತಹ ಮಹಿಳೆಯರು ಸಹ ಒಯ್ದು ಕರ್ಕೊಂಡು ಹೋಗಿ ಮಾಡಿಸುವಂತ ಒಂದು ಕಾನ್ಫಿಡೆಂಟ್ ನಮಗ್ ಈಗ ಬಂದದ. ನಮಗ್ ಎಲ್ಲ ಒಂದ್ ಏನೇ ಹೋಗ್ಬೇಕಾದ್ರೆ ಒಂದು 20 ಸಲ ತಿರುಗಾಡ್ತಿದ್ದಾರೆ ಸರ್. ಈ ಡಿಜಿಟಲ್ ಸಖಿ ಪ್ರಾಜೆಕ್ಟ್ ಇಂದ ನಮ್ಗೆ ಪ್ರತಿಯೊಂದನ್ನು ತಿಳ್ಕೊಟ್ಟದ. ಒಂದ್ ಬ್ಯಾಂಕ್ ಹೋಗ್ಬೇಕಾದ್ರೆ ಏನ್ ತಗೊಂಡ್ ಹೋಗ್ಬೇಕು, ಏನಿಲ್ಲ, ಎಲ್ಲಾ ರೀತಿಲಿ ಮನೆಯಿಂದ ಹೊರಗ್ ಬರ್ಲಾರಂತ ಒಬ್ಬ ಹೆಣ್ಣು ಮಗಳು ಇಲ್ಲಿ ತಾನು ಮಾಡ್ಕೊಳ್ದಲ್ದೆ ಫಸ್ಟ್ ಬೆನಿಫಿಟ್ ನಾವು ಇವತ್ತು ಗೌರ್ಮೆಂಟ್ ಸ್ಕೀಮ್ಗಳು ಏನೇ ಬರ್ಲಿ ಮೊದಲು ನಮ್ ಮನೆಯಾಗ ನಾನು ಅದ್ಬೇಕು, ನನ್ನ ಗಂಡ ಅದ್ರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಾವು ಗೌರ್ಮೆಂಟ್ ಸ್ಕೀಮ್ಗಳು ತಲುಪಿಸ್ತೀವ್ರಿ ಸರ್. ತಲುಪಿಸಿ ಅವರಿಗೆಲ್ಲ ಮಾಡಿಸಿ ನಾವು ಮಾಡ್ಕೊಂಡು ಅಂದ್ರೆ ಯಾವುದೇ ರೀತಿ ಹೆಣ್ಮಕ್ಳು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ವಂಚಿತರಾಗಬಾರ್ದು. ಆಗ್ಬಾರ್ದು. ಈಗ ಏನೇನು ಯೋಜನೆಗಳಾದವಲ್ಲ, ಬಹುತೇಕ ಎಲ್ಲಾ ಯೋಜನೆಗಳ ಬಗ್ಗೆ ತಾವು ಹಳ್ಳಿ ಒಳಗೆ ತಿಳಿಸಿರಿ ಎಲ್ಲರಿಗೂ. ಸರ್ ನಾವು ತಿಳಿಸಿವ್ರಿ ಸರ್. ಈಗೆಲ್ಲ ಗೃಹಲಕ್ಷ್ಮಿದಾಯ್ತು, ನೆಕ್ಸ್ಟ್ ಈಗ ನಾವು ನಮ್ಮಲ್ಲಿ ಪೋಸ್ಟ್ ಆಫೀಸ್ ಅದ, ಅದು ಪೋಸ್ಟ್ ಆಫೀಸ್ ಅದ ಅಂತ ಜನರಿಗೆ ಅಷ್ಟೇ ಗೊತ್ತು, ಬಟ್ ಅಲ್ಲಿ ಏನವ ಸ್ಕೀಮ್ಗಳು ಅಂತ ಗೊತ್ತಿಲ್ರಿ ಸರ್. ಆಗ ನಾವು ಹೋಗಿ ಅವರಿಗೆಲ್ಲ ಮಾಹಿತಿ ಹೇಳಿದಾಗ, ನಾವು ಪೋಸ್ಟ್ ಆಫೀಸ್ ಬಗ್ಗೆ ಹೇಳಿದಾಗ ಅದು ಎಲ್ಲಿ ಬರ್ತದ ಅಂತ ಕೆಲವು ಜನ ಕೇಳ್ಯಾರಿ ಸರ್. ಅದು ಪೋಸ್ಟ್ ಆಫೀಸ್ ನಮ್ಮೂರಲ್ಲಿ ಈ ತರ ಆಡಿ ಸುಕನ್ಯಾ ಸಮೃದ್ಧಿ ಒಂದ್ ಹೆಣ್ಣು ಮಗಳು ಇದ್ದಳು ಅಂದ್ರೆ ಅವಳಿಗೆ ಈಗಿನ ಮೊದಲೇ ನಾವು ಎಷ್ಟು ಅಮೌಂಟ್ ಗಳು ಕೂಡಿಟ್ಟಾಗ ಎಷ್ಟು ವರ್ಷಗೆ ಬರ್ತದ, ಇಂಥವೆಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಮುಂದೆ ಉಪಯೋಗ ಆಗೋ ಸಲುವಾಗಿ ನಾವು ಇಂಥವೆಲ್ಲ ಹೇಳ್ಕೊಟ್ಟಿರ್ತೀವಿ. ಆಗ ಆ ಪೋಸ್ಟ್ ಆಫೀಸ್ ದಾಗ ಈಗ ತುಂಬಾ ಜನರ ಖಾತೆಗಳು ಓಪನ್ ಮಾಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಅಲ್ಲಿ, PPF ಅಲ್ಲಿ, RD, ಇನ್ಸೂರೆನ್ಸ್ ಸಹ ಇವೆ ಸರ್ ಪೋಸ್ಟ್ ಆಫೀಸ್ ದಾಗ. ಜನರಿಗೆ ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಗೌರ್ಮೆಂಟ್ ಸ್ಕೀಮ್ಗಳು ಮುಟ್ಟಿಸ್ತೀವ್ರಿ ಸರ್. ಈಗ ಯಾರಾದ್ರೂ ನೀವು ಪ್ರಶ್ನೆ ಕೇಳಿದ್ರು ಅದು ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದಾಗ ನೀವು ಯಾರು ನಿಮ್ಮ ಹೈಯರ್ ಆಫೀಸರ್ ಇರ್ತಾರೆ ಅಥವಾ ಕ್ಲಸ್ಟರ್ ಮ್ಯಾನೇಜರ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಅವ್ರ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಂಡು ಪ್ರಯತ್ನ. ಈಗ ಏನ್ ಹೇಳಿದ್ರಲ್ಲ ನೀವು ಪೋಸ್ಟ್ ಆಫೀಸ್ ಒಳಗೆ ಏನ್ ಕಾರ್ಯಕ್ರಮಗಳು ಇರ್ತಾವ ಅಂತೇಳಿ, ಆ ಪೋಸ್ಟ್ ಏನ್ ಅಧಿಕಾರಿ ಇರ್ತಾರೆ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಗಳಿಗೆ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀರಿ ಸರ್? ಅವರಿಗೆ ನಾನು ಡಿಜಿಟಲ್ ಸಖಿಯಾಗಿ ಫಸ್ಟ್ ಕೆಲಸಕ್ಕೆ ಸೇರಿದ್ದು, ಅವರು ಪೋಸ್ಟ್ ಆಫೀಸ್ ಫಸ್ಟ್ ಟೈಮ್ ಕೆಲಸ ಸೇರಿದ್ದು. ಹಾಗಾಗಿ ಏನಾಗ್ತಿತ್ತು, ನಮ್ ಅವರಿಗೂ ಇದ್ರದ್ದು ಊರಿಂದ ಅಷ್ಟು ಗೊತ್ತಿರಲಿಲ್ಲ. ನಮ್ಗ ಶುರು ಇದ್ದು ಅಂದ್ರೆ ಅಷ್ಟು ಊರ್ ಮಹಿಳೆ ಆದ್ರೆ ಜನರ ಪರಿಚಯ ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಈ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸಿದಾಗ ನಮ್ ಇರೋದು ಪೋಸ್ಟ್ ಆಫೀಸ್. ಅವ್ರಿಗೆ ಗೊತ್ತಿರ್ತಾವ, ಅವ್ರಿಗೆ ಕರ್ಕೊಂಡು ಹೋಗಿ. ಈ ಸದ ಒಬ್ಬ ಹೆಣ್ಮಗಳ ಇದು ಮಾಡಿಸ್ತೀನಂದ್ರಂದ ನಾವ್ ಅವ್ರಿಗೆ ಕರ್ಕೊಂಡು ಹೋಗ್ತೀವ್ರಿ ಸರ್. ನಾವ್ ಅವ್ರಿಗೆ ಡಾಕ್ಯುಮೆಂಟ್ ಹೇಳಿರ್ತೀವಿ ಆಲ್ರೆಡಿ, ಇವೆಲ್ಲ ಬೇಕು ಅಂತೇಳಿ ಕರ್ಕೊಂಡು ಹೋಗಿ. ನಮಗ್ ಗೊತ್ತಿರೋಕ್ಕಿಂತ ಜಾಸ್ತಿ ಅವ್ರಿಗೆ ಗೊತ್ತಿರ್ತಲ್ಲ. ಅವ್ರು ಇನ್ನೊಂದ್ ಸ್ವಲ್ಪ ಮಾಹಿತಿ ಹೇಳಿದ್ರೆ ಮಹಿಳೆಯರಿಗೂ ಈಗ ತಿಳುವಳಿಕೆ ಬರ್ಲಿಕತ್ತದ, ನಾವ್ ಎಲ್ಲಿ ಹೆಂಗ್ ಮಾಡಬೇಕು, ಎಲ್ಲಿ ಇಲ್ಲ ಅನ್ನೋದು. ಈ ಜನರಲ್ಲಿ ಜಾಗೃತಿ ಮೂಡಿಸೋ ಪ್ರಯತ್ನದಲ್ಲಿ ನಾವು ಮೂಡಿಸ್ತಾ ಇದ್ದೀವಿ. ಸಾಕಷ್ಟು ಈಗಾಗಲೇ ಜಾಗೃತಿ ಆಗಿದೆ ಆಗಿದೆ ರೀ ಸರ್. ಈಗ ಡಿಜಿಟಲ್ ಸಖಿ ಆದ ನಂತರ ವೈಯಕ್ತಿಕವಾಗಿ ನಿಮಗಾಯ್ತು, ಆಮೇಲೆ ನಿಮ್ಮ ಕುಟುಂಬದವರಿಗೆ ಆಯ್ತು, ಏನೇನು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಯಾವ ರೀತಿ ನೀವು ಸಬಲರಾದ್ರಿ? ಈಗ ಆರ್ಥಿಕವಾಗಿ ಅಂತಂದ್ರೆ ನಮ್ಮ ಮನೆಗೆಲ್ಲ ವ್ಯವಸಾಯ ಮಾಡ್ತಿದ್ರು ಸರ್. ವ್ಯವಸಾಯ ಮಾಡ್ಬಳಕ ನಾವೆಲ್ಲ ಏನ್ ಮಾಡ್ತಿದ್ವು, ಎಲ್ಲಿ ಕೂಡಿಡಬೇಕು. ಈಗ ನಮ್ಮ ಮನೆಗೇನು ಬಂದಿದ್ದೆಲ್ಲ ಹೊಲಕ್ಕೆ ಹಾಕೊಂಬೋದು, ಅದ್ರೊಳಗೆ ಸ್ವಲ್ಪ ಎಷ್ಟು ಎಷ್ಟು ಇಂಟ್ರೆಸ್ಟ್ ಎತ್ತಿಡೋದು. ಪೈಲಿ ಡಿಜಿಟಲ್ ಸಖಿ ಹಾಕಿಂತ ಮನೆಯಲ್ಲಿ ಇಟ್ಟಿಟ್ಟು ನಮ್ಮ ಮನೆಯೇ ಕಳತನ ಆದ್ಬಳಕ ನಾವು ಈ ಡಿಜಿಟಲ್ ಸಖಿ ಸೇರ್ಬೇಕು. ನಾವು ಹುಷಾರಾಗಿದ್ದೀವಿ ಸರ್. ನಾವು ಈಗ ಪ್ರತಿಯೊಂದು ನಮ್ಮ ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಆಗಲಿ, ನಾವು ಆರ್ ಡಿ ಆಗಲಿ, ನಾವು ಸ್ತ್ರೀಶಕ್ತಿ ಸಂಘಗಳಾಗಲಿ, ನಾವು ಎಫ್ ಡಿ ಆಗಲಿ, ನಮ್ಮ ರೊಕ್ಕನ ನಾವು ಸೇಫ್ ಆಗಿ ಇಟ್ಕೊಂತೀವಿ. ನಮ್ಗೆ ಎನಿ ಟೈಮ್ ಬೇಕು ಅವಾಗ ನಾವು ತಕೊಂತೀವಿ. ಎನಿ ಟೈಮ್ ನಮ್ಗೆ ಮಕ್ಕಳಿಗೆ ಮುಂದೆ ಫ್ಯೂಚರ್ ಲೈಫ್ ನಾವು ಹ್ಯಾಂಗ್ ಮಾಡ್ಕೋಬೇಕಂದ್ರೆ ಈ ಡಿಜಿಟಲ್ ಸಖಿ ಪ್ರಾಜೆಕ್ಟ್ ನಾವು ಕಲ್ತಿದೀವಿ. ನಮ್ಗೆ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಹಾಗೆ ಮೊದಲು ನಾವು ಎಲ್ಲಾನು ತಿಳ್ಕೊಂಡು ನಮ್ ಮಾಡ್ಕೊಂತೀವಿ ನಾವು ಫಸ್ಟ್. ನಾವೆಲ್ಲ ನಮ್ಮ ಮನೆಯವ್ರದ ಆರ್ ಡಿ ಅಲ್ಲಿ, ನಮ್ಮ ಅಲ್ಲಿ ಆಯ್ತು, ಮಂತ್ಲಿ ಮಂತ್ಲಿ ವೃದ್ಧಾಪಿ ವೇತನ ಇಂಥವೆಲ್ಲ ಸ್ಕೀಮ್ಗಳು ನಾವು ಯಾವ ಬಿಡಲ್ರಿ ಸರ್. ನಾವು ಮಾಡ್ಕೊಂಡು ನಮ್ಮ ಮನೆಗೆಲ್ಲ ಅಂತಿರೋವಾಗೆಲ್ಲ ಎಷ್ಟು ದಾಡಿದ್ದಿ, ಈಗೆಲ್ಲ ಡಿಜಿಟಲ್ ಸಖಿ ಕೆಲ್ಸಕ್ಕೆ ಸೇರಿ ಏಟ್ ಹುಷಾರಾಗಿದ್ದಿ ಅಂತ ಹಿಂಗಂದ್ರೆ ನಮ್ಗೆ ಒಂಥರ ಖುಷಿ ಅನಿಸ್ತದ್ರಿ. ಇನ್ನೂ ಏನು ಬದಲಾವಣೆ ಆಗ್ಬೇಕಂತ ಸರ್? ಇನ್ನೂ ಏನು ಬದಲಾವಣೆ ಅಂದ್ರೆ ನಮ್ ತರ ಎಷ್ಟೋ ಹೆಣ್ಮಕ್ಳು ಇನ್ನ ಮನೆಯಲ್ಲಿದ್ದಾರೆ. ಅಂತ ಹೆಣ್ಮಕ್ಳು ಸಹ ನಮ್ಮ ಹಾಗೆ ಹೊರಗೆ ಬಂದು ಅವರು ಸಹ ಒಂದು ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೀಮ್ಗಳು ಪಡಿಬೇಕು. ಅವರು ಒಂದು ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದನ್ನು ತೆರೆದಂತೆ ಅಂತ. ಮಾತು ಸುಳ್ಳಲ್ರಿ ಸರ್, ಈ ಮಾತು ನಿಜ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ಏನೂ ಇಲ್ಲದಂತ ಒಬ್ಬ ಹೆಣ್ಮಗಳಿಗೆ ಎಲ್ಲಾ ರೀತಿಯಲ್ಲಿ ನಾವು ತಿಳ್ಕೊಂಡ್ವಿ ಅಂದ್ರೆ ಶಾಲೆ ಕಲಿತವರು ಇರ್ತಾರೆ, ಅವರಿಗೂ ಸಹ ಇಂಥವೆಲ್ಲ ಗೌರ್ಮೆಂಟ್ ಸ್ಕೀಮ್ಗಳಿಗೆ ತಿಳಿ, ಅವರು ಡಿಜಿಟಲ್ ಸಖಿ ಹೆಂಗ್ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಬ್ಬ ಡಿಜಿಟಲ್ ಸಖಿ ಆಗ್ಬೇಕನ್ನೋದೇ ನಮ್ ಆಸೆ ರೀ ಸರ್. ಈಗ ಇದ್ರ ಬಗ್ಗೆ ತಾವ್ ಎಲ್ಲರಿಗೂ ಹೇಳಿರಿ ನಿಮ್ಮ ಊರೊಳಗ. ಹಾ ರೀ ಸರ್, ನಮ್ದು ಈ ತರ ಡಿಜಿಟಲ್ ಸಖಿ ಅನ್ನೋ ಒಂದು ಪ್ರಾಜೆಕ್ಟ್ ನಮ್ದು ಸವಳಗಿ ಬಿಎಲ್ ನಡೆಸಿದ್ ನಮ್ಗೆ ತುಂಬಾ ಖುಷಿ ತರ್ಲತ್ತ. ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಇದು ಒಂದು ಆರ್ಥಿಕ ನೆರವು ಸಹ, ಹೆಣ್ಣು ಮಕ್ಕಳ ಸ್ವಾವಲಂಬನೆ ಆಗಿ ಹೆಂಗ್ ಬದುಕಬೇಕು, ಹೆಣ್ಮಕ್ಳು ಸಹ ಯಾವುದೇ ರೀತಿಯಲ್ಲಿ ಈಗ ವಂಚಿತರ ಆಗ್ಬಾರ್ದು ಗೌರ್ಮೆಂಟ್ ಸ್ಕೀಮ್ಗಳಿಗೆ. ಅವ್ರಿಗೆ ಫೋನ್ ಪೇ ಆಗಲಿ ಪ್ರತಿಯೊಂದು ಈಗ ಯೂಸ್ ಮಾಡಕ್ ಬರಬೇಕು. ಅಂತವೆಲ್ಲ ಸ್ಕೀಮ್ಗಳು ನಾವು ಡಿಜಿಟಲ್ ಸಖಿಯಾಗಿ ನಾವು ನಮ್ಮ ಊರಲ್ಲಿ ಇಳ್ತೀವಿ. ಇಂಥವೆಲ್ಲ ಜನರಿಗೆ ಮಾಹಿತಿ ಮುಟ್ಟಿಸೋ ಸಲುವಾಗಿ ನಮಗೆ ಈಗ ಪ್ರತಿಯೊಂದು ಏನೇ ಫಂಕ್ಷನ್ ಇರಲಿ ನಮ್ಮಲ್ಲಿ ಮೊದಲು ಡಿಜಿಟಲ್ ಸಖಿ ಕರೀರಿ ಅಂತ ಹೇಳ್ತಾರೆ. ಅಂತಲ್ಲಿ ಹೋಗಿ ನಾವು ಜನರಿಗೆ ಮಾಹಿತಿ ಹೇಳ್ತೀವಿ. ಮತ್ತೆ ಅವ್ರಿಗೆ ಆ ತರ ಫೋನ್ ಪೇ ಮಾಡ್ಕೊಕ್ ಬರ್ಲಿಕ್ಕಂದ್ರೆ ಸಹ ನಾವು ಅವ್ರಿಗೆ ಫೋನ್ ಪೇ ಮಾಡಿಕೊಟ್ಟು ಆಯ್ತು, ಎಟಿಎಂ ಇಲ್ಲಾಂದ್ರೆ ಎಟಿಎಂ ಇಂಥವೆಲ್ಲ ಹಾಕಿಸ್ಕೊಟ್ಟು ಈ ತರ ಮಾಡ್ತೀವಲ್ಲ, ಇದೇ ತರ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಹುಷಾರಾಗಬೇಕು, ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಪಡ್ಕೋಬೇಕು. ಇಂಥ ಒಂದು ಪ್ರಾಜೆಕ್ಟ್ ಇಲ್ಲಿವರೆಗೆ ತಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಅಲ್ಲತ್ತ. ನಾವು ಡಿಜಿಟಲ್ ಸಖಿ ಅಂತ ನಮ್ಮ ಊರಾಗ ಹೇಳಕ್ ಹೋಗಿ ನಮಗೆ ಒಂದು ರೀತಿ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಟು ಡಿಜಿಟಲ್ ಸಖಿ ಪ್ರಾಜೆಕ್ಟ್. ಈಗ ನೀವೇನು ಈ ಡಿಜಿಟಲ್ ಸಖಿಯಾಗಿ ಇದ್ರ ಯೋಜನೆ ಅವಧಿ ಮುಗೀತು ಅಂತ ಹೇಳಿ ತಿಳ್ಕೊಳ್ರಿ. ಅದ್ರ ನಂತರ ಮುಂದೆ ಏನು ಮತ್ತೆ ಬೇರೆ ಹಳ್ಳಿಗೆ ಹೋಗಿ ಅಲ್ಲೂ ಕೂಡ ಈ ಡಿಜಿಟಲ್ ಸಖಿ ಅಂತ ಹೇಳಿ ತಿಳ್ಕೊಂಡು ಅವರಿಗೂ ತಿಳುವಳಿಕೆ ನೀಡುವಂತಹ ಒಂದು ಕೆಲಸ ಮಾಡ್ತೀರಿ? ಮಾಡ್ತೀವ್ರಿ ಸರ್. ಮತ್ತೆ ಏನು ಉದ್ಯಮ ಒಂದು ಡೆವಲಪ್ ಮಾಡ್ಬೇಕಂತ ಮಾಡಿರಿ ಏನಾದ್ರು ಸರ್? ಈಗ ನಾನು ಮುಂದಿನ ಈ ಡಿಜಿಟಲ್ ಸಖಿ ಪ್ರಾಜೆಕ್ಟ್ ಮುಗಿಬೇಕು. ಈಗ ನಾನು ನಮ್ಮ ಊರಲ್ಲಿ ಅಗ್ರಿಕಲ್ಚರ್ ಆಫೀಸ್ ಇಂದ ರೊಟ್ಟಿ ಮಿಷನ್ ಹಾಕ್ಸಿದೀನಿ. ಅದು 3.5 ಲಕ್ಷ ಸಬ್ಸಿಡಿದಾಗ 1.5 ಲಕ್ಷಕ್ಕೆ ಒಂದು ಮಷಿನ್ ಹಾಕ್ಸಿದ್ದೀನಿ. ಮುಂದೆ ನಂದು ಇದು ಡಿಜಿಟಲ್ ಸಖಿ ಪ್ರಾಜೆಕ್ಟ್ ಮುಗಿತ ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು. ನಾನು ಒಂದು ಏನೇ ಬಿಸ್ನೆಸ್ ಮಾಡ್ಬೇಕು, ನಾನು ಕೆಲಸ ಮಾಡೋ ಜೊತೆಗೆ 4 ಜನ ಮಹಿಳೆಯರ ತಗೊಂಡು ಕೆಲಸ ಮಾಡ್ಬೇಕನ್ನ ನನ್ನ ಆಸೆ ರೀ. ಬಹಳ ಸಂತೋಷ ಶ್ರುತಿ ಅವರೇ, ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ವಿಶೇಷವಾಗಿ ಮಹಿಳಾ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಏನು ಮಾತುಗಳು ಅನುಭವ ಅವರಿಗೂ ಕೂಡ ಪ್ರೇರಣೆ ನೀಡಲಿ, ಮತ್ತೆ ಅವರು ಕೂಡ ಯಾವ ರೀತಿ ತಾವು ಡಿಜಿಟಲ್ ಸಖಿಯಾಗಿ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡಿರಿ, ಅದೇ ರೀತಿಯಾದಂತಹ ಒಂದು ಆತ್ಮವಿಶ್ವಾಸ ನಮ್ಮ ಮಹಿಳೆಯರಲ್ಲಿ ಬಂದು ಗ್ರಾಮೀಣ ಪ್ರದೇಶದೊಳಗೆ ಒಂದು ಹೊಸ ಬೆಳವಣಿಗೆಗಳಿಗೆ ಕಾರಣ ಆಗಲಿ ಅಂತ ಹೇಳಿ ಹಾರೈಸ್ತೀವಿ. ಭಾಗವಹಿಸಿದ್ದಕ್ಕೆ ಧನ್ಯವಾದ. ಇದುವರೆಗೆ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತ ಕಾರ್ಯಕ್ರಮದಲ್ಲಿ ಕಲಬುರಗಿ ತಾಲೂಕಿನ ಸಾವಳಗಿ ಗ್ರಾಮದ ಡಿಜಿಟಲ್ ಸಖಿಯಾದ ಶ್ರುತಿ ಬಸವರಾಜ್ ಸೋಮ ಅವರೊಂದಿಗೆ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗೆ

ತೀರ್ಥ ಚಲ್ಲು ಮಗಳೇ ಗುಳಿಸಿ ಅತ್ತಿ ಆಸ ನಾರದ ಪತಿಯರ್ತರ ಮೈಮ ನೋಡಿದ ಸೋಯಮ ತಗೊಂಡ ಸಂಗಮ ಸ್ವರ್ಗ ಪಾದ ಚನಕ ಸ್ವರ್ಗ ಪಾದ ಚನಕ ಶಿವ ಬ್ರಹ್ಮ ವಿಷ್ಣುನ ದರ್ಶನ ಕತ್ತಿಸ ಕೋಟಿ ದೇವತ್ರ ಸಭಾ ನೆರೆದ ಹೋಗಿದ ನಾರದ ತಂಬೂರಿ ಕೈ ಬರೆದ ಗಾನ ಮಾಡಿ ರಸಿಕ ಗಾನ ಮಾಡಿ ರಸಿಕ ಗಂಧರ್ವ ಗನ್ಯಾಕರ ವಸೀಕ ಆದಿಶಕ್ತಿ ಪಾರ್ವತಿಯ ಬ್ರಹ್ಮಣ ಸತಿಯ ಸರಸ್ವತಿಯ ಲಕ್ಷ